ವಿಶ್ವವಿದ್ಯಾಲಯದ 24 ಜಿಲ್ಲೆಯ ವ್ಯಾಪ್ತಿಯಲ್ಲಿ 9 ಕಾಲೇಜುಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದಾವೆ. ಈ ವರ್ಷದಿಂದ ಇನ್ನೊಂದು ಅಲಿಮೇಲ್ನಲ್ಲಿ ಒಂದು ಹೊಸ ಕಾಲೇಜು ಸಹ ಪ್ರಾರಂಭ ಆಗ್ತಾ ಇದೆ. ಈ ಒಟ್ಟು 9 ಕಾಲೇಜುಗಳಲ್ಲಿ ನಮ್ಮಲ್ಲಿ ಈಗ ಪ್ರಸ್ತುತ 2337 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸ್ನಾತಕ UG ಇದರಲ್ಲಿ BSc ಹಾರ್ಟಿಕಲ್ಚರ್, BSc ಆರ್ಟ್ಸ್ ಹಾರ್ಟಿಕಲ್ಚರ್ ಮತ್ತು BTech ಫುಡ್ ಟೆಕ್ನಾಲಜಿನಲ್ಲಿ 2337 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ MSc ವಿವಿಧ 10 ವಿಭಾಗಗಳಲ್ಲಿ 263 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ವಿವಿಧ ವಿಭಾಗಗಳಲ್ಲಿ PhDನಲ್ಲಿ 75 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರಸ್ತುತ 450 ಶಿಕ್ಷಕೇತರ ಹಾಗೂ 306 ಶಿಕ್ಷಕರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಟ್ಟು ನಮ್ಮಲ್ಲಿ ಈಗ 722 ವಿದ್ಯಾರ್ಥಿಗಳು ಅಂದರೆ BSc, MSc, PhD 3 ಪದವಿಗಳಲ್ಲಿ 722 ವಿದ್ಯಾರ್ಥಿಗಳು ಪದವಿಯನ್ನು ಪಡಿತಾ ಇದ್ದಾರೆ. ಈ 722 ವಿದ್ಯಾರ್ಥಿಗಳಲ್ಲಿ ಒಟ್ಟು 80 ನಾವು ಗೋಲ್ಡ್ ಮೆಡಲ್ಗಳನ್ನು ನಾವು ಈಗ ಕೊಡ್ತಾ ಇದ್ದೀವಿ ಇಲಾಖೆ ಆ ಒಂದು ವಿಭಾಗ ಇದರಲ್ಲಿ 23 ವಿಶ್ವವಿದ್ಯಾಲಯದ ಗೋಲ್ಡ್ ಮೆಡಲ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಇನ್ನು 57 ಇತರರು ಸ್ಪಾನ್ಸರ್ ಮಾಡಿರ್ತಕ್ಕಂಥ ಗೋಲ್ಡ್ ಮೆಡಲ್ಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಇಷ್ಟು ನಾವು ಈಗ ಈ ಒಂದು ನಮ್ಮ 13ನೇ ಘಟಕೋತ್ಸವದಲ್ಲಿ ಒಟ್ಟು 80 ಗೋಲ್ಡ್ ಮೆಡಲ್ಗಳನ್ನು ವಿವಿಧ ಪದವೀಧರರಿಗೆ ನಾವು ಈಗ ಪ್ರದಾನವನ್ನು ಮಾಡ್ತಾ ಇದ್ದೀವಿ. ಕೇಳುಗರೆ ಗಮನಿಸಿ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ 13ನೇ ಘಟಕೋತ್ಸವ ಇದೇ September 30 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಜರುಗುವುದು. ಸ್ಥಳ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಉದ್ಯಾನಗಿರಿ ಆವರಣ, ಬಾಗಲಕೋಟೆ. ಹೂವಿನವರು, ಕ್ಯಾಟರಿಂಗ್ ನವರು, ಬ್ಯಾಂಡ್ ನವರು, ತಗೊಳ್ಳೋಣ. ಎಲ್ಲ ಹೋಗುತ್ತಪ್ಪ, ಸ್ವಲ್ಪ ಆಚೆಚಾದ್ರೂ ಹಣ ಹೋಗುತ್ತೆ. ಅರೆ, ಬ್ಯಾಂಕ್ ಸಂಭಳಿಸುತ್ತೆ. ಹೇಗೆ? ನಾನು ಪಾಸಿಟಿವ್ ಪೇ ಸಿಸ್ಟಮ್ ನಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಬ್ಯಾಂಕ್ ಗೆ ಚೆಕ್ಸ್ ಮತ್ತು ಬೆನಿಫಿಷಿಯರಿಸ್ ನ ಮಾಹಿತಿ ಕೊಟ್ಟಿದ್ದೀನಿ. ಬ್ಯಾಂಕ್ ಚೆಕ್ ಮಾಡುತ್ತೆ, ಪರಿಶೀಲಿಸುತ್ತೆ. ಡೀಟೇಲ್ಸ್ ಮ್ಯಾಚ್ ಆಗದಿದ್ರೆ ಕ್ಲಿಯರೆನ್ಸ್ ಆಗೋಲ್ಲ. ಹೌದಾ? ನನ್ಗೆ ಕೊಡಿ. ಫೋಟೋದವರು, ಲೈಟ್ನವರು, ಮಂಟಪದವರು, ಆರ್ಬಿಐ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನ ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1098 ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಇನ್ನು ಮುಂದೆ ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ರೇಬಿಸ್ ರೋಗದ ಹತೋಟಿ ಕ್ರಮ, ಈ ಕುರಿತು ಬೀದರ್ನ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಖರಾಟೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ತಜ್ಞವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ರೇಬಿಸ್ ರೋಗದ ಹತೋಟಿ ಕ್ರಮ, ಈ ಕುರಿತು ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಖರಾಟೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರ, ಪ್ರತಿ ವರ್ಷ September 28 ತಾರೀಕು ವಿಶ್ವ ರೇಬೀಸ್ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಅಂದರೆ ವಿಶ್ವ ನಾಯಿ ಹುಚ್ಚು ರೋಗ ದಿನಾಚರಣೆ ಅಂಥೇಳಿ ಆಚರಣೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಈ ಒಂದು ರೋಗದ ಬಗ್ಗೆ ಯಾಕೆ ಅಷ್ಟು ಕಾಳಜಿ ವಹಿಸಬೇಕು ಅನ್ನೋದು ಬಹಳ ಮುಖ್ಯವಾದಂಥದ್ದು. ಯಾಕಂತಂದ್ರೆ ಇದು ಮಾರಣಾಂತಿಕವಾದಂಥ ಒಂದು ಕಾಯಿಲೆ. ಒಂದು ವೇಳೆ ಇದು ಸಮಯ ಮೀರಿ ಹರಡಿತು ಅಂತಂದ್ರೆ ಮನುಷ್ಯರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಂದರ್ಭದೊಳಗೆ ಇದ್ರ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿಯನ್ನು ನಾವು ವಹಿಸಬೇಕಾಗ್ತದೆ. ಅದಕ್ಕೆ ಈ ವಿಚಾರದ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗ ತಿಳ್ಕೊಳ್ಳೋಣ. ಈ ಬಗ್ಗೆ ನಮಗ ಹೇಳೋದಕ್ಕ ಇವತ್ತ ನಮ್ಮ ಜೊತೆಗೆ ಬೀದರ್ ಪಶು ವೈದ್ಯಕೀಯ ಮಹಾವಿದ್ಯಾಲಯದೊಳಗ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅರುಣ್ ಖರಾಟೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅರುಣ್ ಖರಾಟೆ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ವಿಶ್ವ ರೇಬಿಸ್ ದಿನ ಇದು ಬಹಳ ಮಹತ್ವದ ದಿನ, ಸೆಪ್ಟೆಂಬರ್ 28ನೇ ತಾರೀಕು. ಜನಾರೋಗ್ಯವನ್ನ ನಾವು ಕಾಳಜಿಪೂರ್ವಕವಾಗಿ ನೋಡ್ಕೊಳ್ಳುವಂತಹ ಒಂದು ಸಂದರ್ಭದೊಳಗ ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಆಗ್ತದೆ ಅಂತ ಹೇಳಿದ್ವಿ. ಯಾಕಪ್ಪ ಅಂತಂದ್ರೆ ನಾವು ಬೀದಿ ನಾಯಿಗಳನ್ನು ನೋಡ್ತಾ ಇದ್ದೀವಿ, ಆಮೇಲೆ ಬೀದಿ ನಾಯಿಗಳಿಗೆ ಯಾವ ರೀತಿಯಾದಂತಹ ಒಂದು ವ್ಯಾಕ್ಸಿನೇಷನ್ ಕೊಡುವಂಥದ್ದು ಕೂಡ ಸದ್ಯದ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಅದು ಕೂಡ ಸಾಧ್ಯ ಇರಲಾರದಂಥ ಒಂದು ಪರಿಸ್ಥಿತಿ ಕೂಡ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದೊಳಗೆ ವಿಶ್ವ ರೇಬಿಸ್ ದಿನವನ್ನು ನಾವು ಆಚರಣೆ ಮಾಡುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಈ ದಿನದ ಬಗ್ಗೆ ಮತ್ತು ನಮ್ಮ ಸಾರ್ವಜನಿಕರು ನಾಯಿಗಳ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಹೌದು ಸರ್. ಈ ವಿಶ್ವ ರೇಬಿಸ್ ದಿನದ ಉದ್ದೇಶ ನಾನು ಮೊದಲು ಹೇಳ್ತೇನೆ ಸರ್ ನಿಮಗೆ. ವಿಶ್ವ ರೇಬಿಸ್ ದಿನದ ಉದ್ದೇಶ ಏನಂತಂದ್ರೆ ರೇಬಿಸ್ ಅಥವಾ ಹುಚ್ಚುನಾಯಿ ರೋಗ ಅಂತ ಹೇಳ್ತೇವೆ ಸರ್ ಸಾಮಾನ್ಯವಾಗಿ. ಇದರದ ಒಂದು ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಈಗ ನಮ್ದು ಏನು ಸಮುದಾಯ ಅದ ಅಪಾಯದಲ್ಲಿ ಅಪಾಯದಲ್ಲಿರುವ ಸಮುದಾಯವನ್ನ ಈ ರೋಗದಿಂದ ಹೆಂಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮತ್ತ ಸಲಹೆ ಕೊಡೋದು ಈ ದಿನದ ಉದ್ದೇಶ ಆಗ್ಯದ. ಈಗ ಈ ದಿನ 28ನೇ ಸೆಪ್ಟೆಂಬರ್ಗೆ ಯಾಕೆ ಆಚರಿಸ್ತಾ ಇದ್ದಾರೆ ಅಂತಂದ್ರೆ, ನಿಮ್ಗೆ ಗೊತ್ತಿರಬಹುದು ಲೂಯಿಸ್ ಪಾಶ್ಚರ್ ಫ್ರೆಂಚ್ ರಸಾಯನ ಶಾಸ್ತ್ರಜ್ಞ ಮತ್ತು ಮಹಾ ಸೂಕ್ಷ್ಮಾಣುಜೀವಿ ಶಾಸ್ತ್ರಜ್ಞ ಲೂಯಿಸ್ ಪಾಶ್ಚರ್ ಅವರು ರೇಬಿಸ್ ರೋಗದ ಬಗ್ಗೆ ಬಹಳಷ್ಟು ಒಂದು ತುಂಬಾ ಒಂದು ಮಹತ್ತರವಾದ ಸಂಶೋಧನೆ ಮಾಡಿದ್ರು. ಈಗ ಒಂದು 1865ರೊಳಗ ಜೋಸೆಫ್ ಮೀಸ್ಟರ್ ಅಂತೇಳಿ ಒಂದು ಹುಡುಗ ನಾಯಿ ಕಚ್ತದ, ಎಷ್ಟು ಜೋರ ಕಚ್ತದ ಅಂತಂದ್ರ ಅವನಿಗೆ ಬದುಕ್ತಾನೋ ಸಾಯ್ತಾನೋ ಅನ್ನೋದು ಗೊತ್ತಾಗೋದಿಲ್ಲ. ಅವಾಗ ಅಲ್ಲಿ ಇಲ್ಲಿ ಅಡ್ಡಾಡ್ತಾಳ ಮಗನಿಗೆ ತಗೊಂಡು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅಲ್ಲಿ ಒಬ್ರು ಪ್ಯಾರಿಸ್ ಇನ್ಸ್ಟಿಟ್ಯೂಟ್ ಒಳಗ ಲೂಯಿಸ್ ಪಾಶ್ಚರ್ ಅನ್ನೋ ಸಂಶೋಧನೆ ನಡೆಸ್ತಾ ಇದಾರೆ ರೇಬಿಸ್ ಮೇಲೆ, ನೀವು ತಗೊಂಡು ಹೋಗು ಅಂತ ಹೇಳ್ತಾರೆ. ಈಗ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರು ಹೆಂಗೂ ನನ್ನ ಮಗ ಸಾಯ್ತಾನ ಅಂತ ಹೇಳಿ ತಿಳ್ಕೊಂಡು ಜೋಸೆಫ್ ಮಿಸ್ಟರ್ನ ತಾಯಿ ಪಾಶ್ಚರ್ನ ಹತ್ನ ಕರ್ಕೊಂಡು ಹೋದಾಗ ಅವನು ಶೈವಾವಸ್ಥೆಯೊಳಗ ಅವನು ಇನ್ನೂ ಪ್ರಯೋಗ ನಡೆಸ್ತಾ ಇರ್ತಾನೆ. ಅವಾಗ ಕೊಟ್ಟು ನೋಡೋಣ ಅಂತ ಹೇಳಿ ಒಂದು ಈ ರೇಬಿಸ್ ಲಸಿಕೆ ಕೊಟ್ಟು ನೋಡಿದಾಗ ಅವನು ಪ್ರಪ್ರಥಮವಾಗಿ ಈ ಲಸಿಕೆಯನ್ನ ಯಶಸ್ವಿಯಾಗಿ ಕೊಟ್ಟು ಆ ಹುಡುಗನನ್ನ ಗುಣಪಡಿಸ್ತಾನೆ ಮತ್ತೆ ರೇಬಿಸ್ ರೋಗವನ್ನ ಪ್ರಪ್ರಥಮವಾಗಿ ಸೆದೆಬಡದು ಇತಿಹಾಸದಲ್ಲಿ ತನ್ನ ಹೆಸರು ನಮೂದಿಸ್ತಾನೆ ಲೂಯಿಸ್ ಪಾಶ್ಚರ್. ಮುಂದುವರೆದವನು ಸುಮಾರು ಒಂದು ಸಂಶೋಧನೆಗಳನ್ನ ಲೂಯಿಸ್ ಪಾಶ್ಚರ್ ರೇಬಿಸ್ ಬಗ್ಗೆ ಮಾಡ್ತಾನೆ. ಅದರ ಸಲುವಾಗಿ ಅವರು ಏನಾಗ್ತಾರ ಸೆಪ್ಟೆಂಬರ್ 28ರಂದು ನಿಧನವಂತಾರೆ ಲೂಯಿಸ್ ಪಾಶ್ಚರ್ ಅವರು. ಅದರ ಸಲುವಾಗಿ ಈ ಒಂದು ಸೆಪ್ಟೆಂಬರ್ 28ನ್ನ ವಿಶ್ವ ರೇಬಿಸ್ ದಿನ ಅಂತ ಹೇಳಿ ವಿಶ್ವದಾದ್ಯಂತ ನಾವು ಆಚರಿಸ್ತೀವಿ. ಅಂದ್ರೆ ಲೂಯಿಸ್ ಪಾಶ್ಚರ್ ಅವರು ಲಸಿಕೆಯನ್ನು ಕಂಡು ಹಿಡಿದಂತವರು, ಅವರ ಒಂದು ನೆನಪಿಗಾಗಿ. ಹೌದು, ಅವರ ಒಂದು ನೆನಪಿಗಾಗಿ ಆಚರಣೆ ಮಾಡಿ, ಅವರ ಒಂದು ಕೊಡುಗೆಯನ್ನು ನಾವು ಸ್ಮರಿಸಲು ಈ ದಿನವನ್ನ ರೇಬಿಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ. ರೇಬಿಸ್ ಬಗ್ಗೆ ನಮಗೆ ಒಂದ್ ಸ್ವಲ್ಪ ಹೇಳ್ರಿ, ರೇಬಿಸ್ ನಿಂದ ಎಷ್ಟು ತೊಂದರೆ ಎಷ್ಟು ನುಕ್ಸಾನು ನಮ್ಮ ದೇಶದೊಳಗಿರಬಹುದು ನಮ್ಮ ಸಮಾಜದೊಳಗಿರಬಹುದು ಎಷ್ಟೆಷ್ಟು ತೊಂದರೆಗಳನ್ನ ನಾವು ಅನುಭವಿಸಬೇಕಾಗ್ತದೆ. ರೇಬಿಸ್ ಒಂದು ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ ನಮ್ಮ ದೇಶದಲ್ಲಿ, ಯಾಕಂತಂದ್ರೆ ಇದೊಂದು ಮಾರಣಾಂತಿಕ ಕಾಯಿಲೆ. ಒಮ್ಮೆ ರೇಬಿಸ್ ಆಯ್ತಂದ್ರೆ ಇದಕ್ಕೆ ಚಿಕಿತ್ಸೆ ಇಲ್ಲ ನೋಡ್ರಿ. ಇದು ಬರೀ ಲಸಿಕೆಯಿಂದ ಮಾತ್ರ ನಾವು ಒಂದು ಕಂಟ್ರೋಲ್ ಮಾಡಬಹುದು. ಇದೊಂದು ವೈರಲ್ ವೈರಾಣುವಿನಿಂದ ಬರ್ತದ. ಯಾರಿಗೆ ಬರ್ತದ ಅಂದ್ರೆ ಸಸ್ತನಿಗಳು, ಸಸ್ತನಿಗಳ ಮೆದುಳು ಮತ್ತು ನರಗಳ ಊತವನ್ನು ಉಂಟು ಮಾಡಿ ರೋಗಿಯ ಸಾವಿಗೆ ಕಾರಣ ಆಗ್ತದೆ. ನಮ್ಮ ದೇಶದಲ್ಲಿ ನೋಡ್ರಿ ಬರೀ ಈ ರೇಬಿಸ್ನಿಂದ ಸುಮಾರು 20,000 ಜನ ಸಾಯ್ತಾ ಇದ್ದಾರೆ ಪ್ರತಿ ವರ್ಷ. ಮತ್ತೆ ಜಗತ್ತಿನಾದ್ಯಂತ ಸುಮಾರು 59,000 ಜನ ಸಾಯ್ತಾ ಇದ್ದಾರೆ. ಇದು ಸಾವು. ಈಗ ನೀವು ದುಡ್ಡು ನೋಡಿದ್ರೆ ನಮ್ಮ ದೇಶದಲ್ಲಿ 28 ಕೋಟಿ ರೂಪಾಯಿಗಳಷ್ಟು ನಾವು ಈ ರೇಬಿಸ್ ಚಿಕಿತ್ಸೆಗೆ ಅಥವಾ ಅದರದ್ದು ಒಂದು ಲಸಿಕೆಗೆ ವ್ಯಯ ಮಾಡ್ತಾ ಇದ್ದೀವಿ. ಮತ್ತು 1.5 ಅಂಗವೈಕಲ್ಯ ಹೊಂದಾಣಿಕೆಯ ಜೀವನ ವರ್ಷ ಅಂತೀವಿ, ಅಂದ್ರೆ ಅದು ಉಂಟು ಮಾಡುವ ಕಾರಣಗಳಿಂದ ಇಷ್ಟೊಂದು ನಮಗೆ ನುಕ್ಸಾನ್ ಆಗ್ತಾ ಇದೆ ಅಥವಾ ಲಾಸ್ ಆಗ್ತಾ ಇದೆ. 40,000 ಲೀಟರ್ನಷ್ಟು ನಾವು ರೇಬಿಸ್ ಲಸಿಕೆ ಹಾಕ್ತಾ ಇದ್ದೀವಿ ಪ್ರತಿ ವರ್ಷ. ಸೊ ಹಿಂಗಾಗಿ ಇದು ರೇಬಿಸ್ಲಿಂದ ಸುಮಾರು ಸಾವುಗಳು ಆಗ್ತಾ ಇದಾವೆ. ಇದರಿಂದ ನಾವು ಹೇಳ್ಬೋದು ರೇಬಿಸ್ ಒಂದು ತುಂಬಾ ಮಹತ್ವ ಪಡ್ಕೊಂಡಿದೆ. ಅಂದ್ರೆ ಇದೇನು ನಾಯಿ ಕಡಿತು ಅಂತಂದ್ರ, ನಾಯಿ ಕಡಿತದ ನಂತರ ರೇಬಿಸ್ ಹರಡಿತು ಅಂತಂದ್ರ ಅದಕ್ಕೆ ಉಪಚಾರ ಇಲ್ಲ ಅಂತ ಅಂತೀರಿ ತಾವು? ಹೌದೌದು. ಈಗ ಲಸಿಕೆ ಹಾಕೋದು ಮಾತ್ರ ಒಂದು ಹಾದಿ ಅಂತ ಹೇಳಿ. ನಾವೀಗ ನಾಯಿ ಕಡಿತ ಅಂತಂದ್ರ ತಕ್ಷಣವೇ ಹೋಗಿ ನಾವು ಲಸಿಕೆ ತಗೋಬೇಕು, ಅದಕ್ಕೆ ಗಾಯದ ಉಪಚಾರನೂ ಮಾಡಬೇಕು ಮತ್ತೆ ಲಸಿಕೆಯನ್ನು ತಗೋಬೇಕು. ಈಗ ನೋಡೋಣ ನಾವು ಹೆಂಗ ಹರಡ್ತದ ತಿಳ್ಕೊಳ್ಳೋಣ. ಮೊದಲ ರೇಬಿಸ್ ನೋಡ್ರಿ ಸೋಂಕಿತ ಪ್ರಾಣಿಗಳ ಜೊಲ್ಲಿನಲ್ಲಿ ಸ್ರವಿಸಲ್ಪಡ್ತದೆ. ಸಾಮಾನ್ಯವಾಗಿ ಹೇಳಬೇಕಂದ್ರೆ 95% ರೇಬಿಸ್ ಅಥವಾ ಈ ಹುಚ್ಚುನಾಯಿ ರೋಗ ನಾಯಿಗಳ ಕಡಿತದಿಂದಲೇ ಬರ್ತದೆ. ರೇಬಿಸ್ ಬೇರೆ ಪ್ರಾಣಿಗಳ ಕಡಿತದಿಂದಲೂ ನೆಕ್ಕೋದಿಂದಲೂ ಬರಬಾರ್ದು. ಉದಾಹರಣೆಗೆ ಆಕಳ ಇರ್ತದೆ, ಬೆಕ್ಕು, ಕುರಿ, ಆಡು, ಅದಕ್ಕೇನಾರ ರೇಬಿಸ್ ಇತ್ತಂದ್ರ ಅದರಗಳ ಜೊಲ್ಲುಗಳಿಂದನೂ ನಮಗೆ ರೇಬಿಸ್ ಹರಡಬಹುದು. ಈಗ ತೆರೆದ ಗಾಯ ಇರ್ತದ, ಬೆಕ್ಕುಗಳು ನೆಕ್ಕತಾವ, ಅದರಲ್ಲಿಂದ ಈಗ ಸುಮಾರು ಒಂದು ಘಟನೆಗಳನ್ನು ನಾವು ಇತ್ತೀಚೆಗೆ ನೋಡ್ತಾ ಇದೀವಿ. ಆದ್ರೆ ಬೇರೆ ಪ್ರಾಣಿಗಳಲ್ಲಿ ಬರುವಂತದ್ರ ಬಗ್ಗೆ ನಮಗೆ ಅಷ್ಟು ಲಕ್ಷ್ಯ ಇಲ್ಲ. ನಾಯಿ ಕಡಿತದಿಂದ ಏನ್ ಬರುವಂತ ಏನ್ ರೇಬಿಸ್ ಅದ ಅದ್ರ ಬಗ್ಗೆ ಅಷ್ಟೇ ನಾವು ತಿಳ್ಕೊಂಡಿದೀವಿ ಹೆಚ್ಚಿನ ಮಟ್ಟಿನೊಳಗೆ. ಹೌದಿಲ್ರಿ, ಈಗ ಪ್ರಾಣಿಗಳಲ್ಲಿ ಏನು ಬರ್ತವಲ್ಲ ರೇಬಿಸ್, ಅದ್ರ ಲಕ್ಷಣಗಳು ಏನ್ ಇರ್ತಾವ ಅಂತೀರಿ? ಈಗ ಪ್ರಾಣಿಗಳಲ್ಲಿ ನೋಡ್ಬೇಕಂತಂದ್ರ ಎರಡು ರೂಪಗಳಿದಾವ, ಒಂದು ಉದ್ರೇಕದ ರೂಪ, ಇನ್ನೊಂದು ಪಾರ್ಶ್ವವಾಯು ರೂಪ. ಈ ಉದ್ರೇಕದ ರೂಪ ಅಂತಂದ್ರ ರೇಬಿಸ್ ಮೊದಲ ಲಕ್ಷಣ ಅಂತಂದ್ರ ಆಲಸ್ಯ, ಸುಸ್ತು, ಜ್ವರ, ವಾಂತಿ, ಆಹಾರ ತಿನ್ನದೇ ಇರೋದು. ಪ್ರಾಣಿಗಳಲ್ಲಿ ಮನುಷ್ಯನ ಕಂಡ್ರೆ ಹೆದರಿಕೆನೆ ಹೋಗ್ಬಿಡ್ತದ. ಸಾಮಾನ್ಯವಾಗಿ ನೋಡಿದ್ರೆ ಪ್ರಾಣಿಗಳು ಮನುಷ್ಯನ ಕಂಡ್ರೆ ಹೆದರ್ತಾವ, ಆದ್ರೆ ಅದು ಹೆದರಿಕೆ ಇಲ್ಲದೆ ಇರೋದು. ತೀಕ್ಷ್ಣ ಬೆಳಕು, ಶಬ್ದದ ಹೆದರಿಕೆ, ಅಥವಾ ಒಮ್ಮೆಮ್ಮೆ ಏನಾಗ್ತದ, ಮಣ್ಣು ತಿನ್ಬಹುದು, ಕಟ್ಟಿಗೆ ತಿನ್ಬಹುದು, ಕಲ್ಲು ಸಸ್ಯ ತಿನ್ಬಹುದು, ಜೋರಾಗಿ ಬೊಗಳುವುದು, ಅಥವಾ ತಲೆ ಕೆಳಗೆ ಜೋತು ಬೀಳುವುದು, ಮತ್ತ ಸತತವಾಗಿ ಜ್ವಲ ಸುರಿಸ್ತದ. ಇದು ಉದ್ರೇಕದ ರೂಪದಲ್ಲಿ. ಪಾರ್ಶ್ವವಾಯು ರೂಪದಲ್ಲಿ ಏನಾಗ್ತದ, ಕ್ರಮೇಣವಾಗಿ ಪ್ರಾಣಿ ಪಾರ್ಶ್ವವಾಗಿ ತುತ್ತಾಗ್ತದ. ದೌಡೆ ಕೆಳಗೆ ಜೋತು ಬೀಳ್ತದ, ಸತತವಾಗಿ ಜ್ವಲ ಸುರಿತಾ ಇರ್ತದ. ಆಹಾರ ಮತ್ತು ನೀರು ಸಹ ಕುಡಿಯಕಾಗೋದಿಲ್ಲ. ಮತ್ತ ಈ ಒಮ್ಮೆಮ್ಮೆ ಉಸಿರಾಟದ ತೊಂದರೆಯಿಂದ ಪ್ರಾಣಿಗಳು ಸಾಯ್ತಾವ. ಹೌದಲ್ರಿ, ಈ ಲಕ್ಷಣಗಳಿಂದ ನಾವು ಪ್ರಾಣಿಗಳಲ್ಲಿ ಈ ರೇಬಿಸ್ ನ ಒಂದು ರೋಗದ ಲಕ್ಷಣ ತಿಳ್ಕೊಬೇಕು. ಅಡ್ಡಿಲ್ಲ, ಈಗ ಪ್ರಾಣಿಗಳಲ್ಲಿ ಇಂಥ ಒಂದು ಲಕ್ಷಣಗಳು ಕಂಡು ಅಂತಂದ್ರ ನಾವು ಎಚ್ಚರ ವಹಿಸಬೇಕಾಗ್ತದ. ಈಗ ಮನುಷ್ಯರೊಳಗ ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡು ಬರ್ತಾವ ಅಂತೀರಿ? ಈ ಒಂದು ವೇಳೆ ಮನುಷ್ಯನಿಗೆ ಈ ರೇಬಿಸ್ ಹೊಂದಿರುವ ನಾಯಿ ಅಥವಾ ಇತರೆ ಪ್ರಾಣಿಗಳ ಜೊಲ್ಲಿನಿಂದ ಬಂದ್ರೆ ಮನುಷ್ಯರಲ್ಲಿ ಗಾಯಗಳಾಗ್ತವೆ, ಚೂರಿದ್ದು ಅಥವಾ ಕಚ್ಚಿದ ಗಾಯಗಳಾಗ್ತವೆ. ಮತ್ತೆ ರೋಗದ ತೀವ್ರತೆ ಕಡಿತದ ಜಾಗವನ್ನ ಅವಲಂಬಿಸ್ತದ. ಯಾಕಂದ್ರೆ ನಾ ಏನ್ ಹೇಳಿದೆ, ಮೆದುಳು ಮತ್ತು ನರಗಳ ಊತ, ಮೆದುಳಿನಿಂದ ಬಹಳ ದೂರ ಕಡಿತ ಅಂದ್ರೆ ರೋಗ ಬರಕ್ಕೆ ತಡ ಆಗ್ತದೆ. ಈಗ ಮೆದುಳಿನಿಂದ ಸಮೀಪ ಅಥವಾ ಕೈಗೆ ಭುಜಕ್ಕೆ ಕಡಿದಿತ್ತಂದ್ರೆ ಬೇಗನೆ ರೋಗ ಬರಬಹುದು. ಈಗ ರೋಗದ ಲಕ್ಷಣ ನೋಡ್ಬೇಕಂತಂದ್ರೆ ಕಡಿಮೆ ತೀವ್ರತೆಯೊಳಗೆ ಜ್ವರ ಇರ್ತದ್ರಿ, ಸ್ವಲ್ಪ ಜ್ವರ ಇರ್ತದೆ, ಆಮೇಲೆ ತಲೆನೋವು ಆಗ್ತದ, ಮೈಕೈ ನೋವು, ನಿಶಕ್ತಿ, ಸುಸ್ತು, ಗಂಟಲು ಕೆರೆತ, ಕೆಮ್ಮು, ಹೊಟ್ಟೆ ನೋವು ಆಗ್ಬಹುದು, ವಾಂತಿ ಆಗ್ಬಹುದು, ಒಮ್ಮೆಮ್ಮೆ ಅತಿರೇಕದ ವರ್ತನೆ ಆಗ್ತದ. ಮುಟ್ಟಿದ್ರು ಅಂದ್ರೆ ಸ್ಪರ್ಶಕ್ಕೂ, ಬೆಳಕಿಗೆ, ಶಬ್ದಕ್ಕ ಅತಿರೇಕದ ಪ್ರತಿಕ್ರಿಯೆ ತೋರಿಸ್ತಾರ ಮನುಷ್ಯರು. ಆಮೇಲೆ ಹೆಚ್ಚಿದ ನಾಡಿ ಮಿಡಿತ, ಪಲ್ಸ್ ರೇಟ್, ಅಥವಾ ಅತಿಯಾಗಿ ಬೆವರೋದು, ಜ್ವಲ್ ಸುರಿಸೋದು, ಆಮೇಲೆ ಮನುಷ್ಯ ಭ್ರಮೆಗೊಳಗಾಗ್ತದೆ, ಇಲ್ದೇ ಇರೋದನ್ನ ಐತೆ ಅಂತ ಕಲ್ಪಿಸ್ಕೊಳ್ಳೋದು. ಆಮೇಲೆ ಗಂಟಲಿನ ಸ್ನಾಯುಗಳ ನೋವಿನಿಂದಾಗಿ ಆಹಾರ ಮತ್ತು ನೀರು ಸಹಿತ ಕುಡಿಯಕ್ ಬರೋದಿಲ್ಲ, ಒಮ್ಮೆಮ್ಮೆ ಕೋಮಾಕ್ ಹೋಗಿ ಸಾವು ಕೂಡ ಸಂಭವಿಸಬಹುದು. ಇವು ಮನುಷ್ಯನೊಳಗ ಕಂಡುಬರುವ ಲಕ್ಷಣಗಳು. ಈಗ ಡಾಕ್ಟ್ರೆ ನೋಡ್ರಿ, ಈ ನಾಯಿ ಕಡಿತಕ್ಕ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು, ಅದು ಒಂದು ದೊಡ್ಡ ಹಾದಿ ಅಂತ ಹೇಳಿ ಹೇಳ್ತಾರೆ. ಹೌದು, ಸುರಕ್ಷಿತವಾದಂತಹ ಒಂದು ಹಾದಿ, ಯಾವುದೇ ಪ್ರಾಣಿ ಕಡಿಬಹುದು, ಅದರಿಂದ ರೋಗ ಹರಡುವಂತದನ್ನ ತಾವು ಹೇಳಿದ್ರಿ. ವಿಶೇಷವಾಗಿ ನಾಯಿಗಳಿಂದ ಅದರ ಅಪಾಯ ಹೆಚ್ಚಿರ್ತದ. ಅದಕ್ಕೆ ಇಂಥ ಒಂದು ಸಂದರ್ಭದೊಳಗ ಅಕಸ್ಮಾತ್ ನಾಯಿ ಕಡಿತು ಅಂತಂದಾಗ ಯಾವ ರೀತಿ ಉಪಚಾರ ಮಾಡಬೇಕು? ನಾಯಿ ಕಡಿತ ಅಂತಂದ್ರೆ ನಾವು ಮೊದಲು ಸೋಪು ಹಾಕಿ ಒಂದು ಹರಿಯೋ ನೀರೊಳಗ ತೊಳಿಬೇಕು, ಸೋಪ್ ಹಾಕಿ ಸರಿಯಾಗಿ ತೊಳಿಬೇಕು. ಹಂಗ ರೇಬಿಸ್ ನೋಡಿದ್ರೆ ಬಹಳ ವೀಕ್ ವೈರಸ್ ರೀ, ಬರೀ ನೀವು ಸೋಪ್ ಹಾಕಿ ಹೋಗ್ಬಿಡ್ತದ. ಆಮೇಲೆ ಕಡಿತದ ನಂತರ ಏನ್ ಮಾಡ್ಬೇಕು, ನಾವು ಆಂಟಿ ರೇಬಿಸ್ ಲಸಿಕೆ ಹಾಕಿಸ್ಬೇಕು, ಜೊತೆಗೆ ಒಂದು ಟಿಟಿ ಇಂಜೆಕ್ಷನ್ ಅಂತಾರೆ ಎಲ್ಲರಿಗೂ ಗೊತ್ತು, ಟೆಟನಸ್ ಟಾಕ್ಸೈಡ್ ಇಂಜೆಕ್ಷನ್ ಕೂಡ ಹಾಕಿಸ್ಕೋಬೇಕು. ಈಗ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡ್ಯದ, ನಾಯಿ ಕಡಿತಗಳಾದಾಗ ನಾವು ಹೆಂಗ್ ಉಪಚರಿಸಬೇಕು ಅಂತ ಹೇಳಿ ಒಂದು ಮಾರ್ಗಸೂಚಿ ಕೊಟ್ಟದ. ನಾಯಿ ಕಡಿತಗಳನ್ನ ಮೂರು ವಿಧವಾಗಿ ವಿಂಗಡಿಸಬಹುದು. ಮೊದಲನೇ ವರ್ಗದೊಳಗ ಬರೀ ಪ್ರಾಣಿಗಳನ್ನ ಮುಟ್ಟೋದು ಅಥವಾ ಪ್ರಾಣಿಗಳಿಗೆ ಆಹಾರ ತಿನ್ನಿಸೋದು, ಅಥವಾ ಪ್ರಾಣಿಗಳು ಬಂದು ನಮ್ಮ ಗಾಯವಿಲ್ಲದ ಚರ್ಮದ ಮೇಲೆ ನೆಕ್ಕಿದ್ರೆ ಯಾವ ಚಿಕಿತ್ಸೆ ಬೇಕಾಗಿಲ್ಲ. ಈಗ ಎರಡನೇ ವರ್ಗದೊಳಗ ಏನ್ ಹೇಳ್ತಾರೆ ಅಂತಂದ್ರೆ ಗಾಯ ಆಗಿರ್ತದ ಮನುಷ್ಯರಿಗೆ, ಅವು ಬಂದು ನಾಯಿಗಳು ನೆಕ್ಕತಾವು, ಅಥವಾ ಹಿಂಗ ಒಂದು ಸಣ್ಣ ಗೀರು ಹೊಡಿಬಹುದು, ಪರಿಚಬಹುದು, ರಕ್ತ ಬರುವುದಿಲ್ಲ, ಅದನ್ನ ನಾವು ನಿರ್ಲಕ್ಷ್ಯ ಮಾಡಬಾರದು. ತಕ್ಷಣ ಲಸಿಕೆ ಕೊಡಬೇಕು. ಮತ್ತ ಈ ಮುಂಚೆ ಹೇಳ್ದಂಗ ಗಾಯದ ಉಪಚಾರ ಮಾಡಬೇಕು, ಸೋಪ್ ಹಾಕಿ ಚೆನ್ನಾಗಿ ತೊಳಿಬೇಕು. ಮತ್ತೆ ಮೂರನೇ ವರ್ಗದೊಳಗೆ ಒಂದ್ ಕಡೆ ಅಥವಾ ಬಹಳಷ್ಟು ಕಡೆ ಜೋರಾಗಿ ಕಚ್ಚಿ ರಕ್ತ ಬರುತ್ತಿದ್ರ, ಚರ್ಮ ಹರಿದಿದ್ರ, ಪರಿಚಿದ್ರ, ಮತ್ತ ಬಾವಲಿಗಳ ನೇರ ಸಂಪರ್ಕದಲ್ಲಿ ಬಂದ್ರೆ ತಕ್ಷಣ ಲಸಿಕೆ ಕೊಡಬೇಕು. ಮತ್ತ ಈ ವಿಧದೊಳಗ ರೇಬಿಸ್ ಇಮ್ಯುನೋಗ್ಲೋಬಿನ್ ಅಂತ ಹೇಳ್ತೇವೆ ನಾವು ಆಂಟಿಬಾಡೀಸ್, ಅದನ್ನ ಕೊಡಬೇಕು. ಮತ್ತ ಗಾಯವನ್ನ ಚೆನ್ನಾಗಿ ಉಪಚರಿಸಬೇಕು. ನಾಯಿ ಕಳೆದ ಗಾಯ ಆದ್ರ ಹೊಲಿಗೆ ಹಾಕಬಾರ್ದು, ಅದನ್ನ ಒಂದು ತೆರೆದ ಗಾಯ, ಓಪನ್ ವುಂಡ್ ಅಂತ ಹೇಳಿ ಉಪಚರಿಸಬೇಕು. ಈಗ ಲಸಿಕೆ ಹೆಂಗ್ ಕೊಡಬೇಕು ಅಂತ ಹೇಳ್ತೇನೆ ನಾನು. ಈಗ ಕೆಲವು ಜನ ಆಕ್ಯುಪೇಷನಲ್ ಹಜಾರ್ಡ್ ಅಂತ ಹೇಳ್ತೀವಿ, ವೃತ್ತಿಪರ ಸಂಬಂಧಿತರಲ್ಲಿ ಈ ರೋಗ ಅತಿ ಹೆಚ್ಚು ಇವರು ಎಕ್ಸ್ಪೋಸ್ ಆಗಬಹುದು. ಪ್ರಾಣಿಗಳ ಜೊತೆ ಈಗ ನೋಡ್ರಿ, ಪಶು ವೈದ್ಯರಾಗಿರ್ಬಹುದು, ಅವರ ಸಹಾಯಕರಾಗಿರ್ಬಹುದು, ಈ ಮೃಗಾಲಯಗಳಲ್ಲಿ ಕೆಲಸ ಮಾಡ್ತಿರ್ತಾರ, ಅಥವಾ ಈ ನಾಯಿಗಳನ್ನ ಹಿಡಿಬೇಕಾಗ್ತದ, ಕೆಲವೊಮ್ಮೆ ಮುನ್ಸಿಪಾಲ್ಟಿ ಇದ್ರೊಳಗ ನಾಯಿಗಳನ್ನ ಹಟ್ಟಬೇಕಾಗ್ತದ, ಅಂತವರೆಲ್ಲ ಏನ್ ಮಾಡ್ಬೇಕು, ಕಡಿತಕ್ಕಿಂತ ಮುಂಚೆನೆ ನಾವು ಮುಂಜಾಗೃತವಾಗಿ ಒಂದು ಲಸಿಕೆ ಒಂದು ವಿಧಾನ ಇದೆ, ಅದು ಏನ್ ಮಾಡ್ಬೇಕು, ಶೂನ್ಯ ದಿನ ಅಂದ್ರೆ ಮೊದಲನೇ ದಿನ, ಶೂನ್ಯ ದಿನ, ಅಲ್ಲಿಂದ ಮೂರನೇ ದಿನ, ಮತ್ತೆ ಏಳನೇ ದಿನ ನಾವು ಮುಂಜಾಗ್ರತೆಯಾಗಿ ಈ ಪ್ರಕಾರ ಲಸಿಕೆ ಹಾಕಿಸ್ಕೋಬೇಕು. ಈಗ ಕಡಿತದ ನಂತರ ಅಂದ್ರೆ ಇವರು ಯಾರು ಲಸಿಕೆ ತಗೊಂಡಿರಂಗಿಲ್ಲ, ಗಾಯ ಕಡಿತ ಆಗ್ಯದ, ಅವಾಗ ಏನ್ ಮಾಡ್ಬೇಕು, ಜೀರೋ ಡೇ ಅಂದ್ರೆ ಅವತ್ತಿನ ಶೂನ್ಯ ದಿನ ಅಂತ ಹೇಳ್ತೇವೆ, ಮತ್ತೆ ಮೂರನೇ ದಿನ, ಏಳನೇ ದಿನ, ಹದಿನಾಲ್ಕನೇ ದಿನ, ಇಪ್ಪತ್ತೆಂಟನೇ ದಿನ, ಮತ್ತು ತೊಂಬತ್ತನೇ ದಿನ ಲಸಿಕೆ ಹಾಕಿಸ್ಕೋಬೇಕು. ಇನ್ನು ಒಂದು ಮುಖ್ಯ ವಿಶೇಷವಾಗಿ ನೀವು ಗಮನ ಹರಿಸಬೇಕು, ಈ ಲಸಿಕೆನ ಭುಜಕ್ಕೆ ಮಾತ್ರವೇ ಹಾಕಿಸಬೇಕು, ಚಪ್ಪೆಗೆ ಹಾಕಿಸಬಾರದು. ಚಪ್ಪೆಯೊಳಗೆ ಏನಾಗ್ತದೆ, ಅಲ್ಲಿ ಗ್ಲೂಟೆಲ್ ಮಸಲ್ಸ್ ಅಲ್ಲಿ ಫ್ಯಾಟ್ ಇರ್ತದೆ, ಈ ಲಸಿಕೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದಕ್ಕೆ ಎಲ್ಲರೂ ತಿಳ್ಕೋಬೇಕು, ಇನ್ನೊಮ್ಮೆ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಈ ಲಸಿಕೆನ ಭುಜಕ್ಕೆ ಮಾತ್ರ ಹಾಕಿಸಬೇಕು. ಆಮೇಲೆ ಇತ್ತೀಚೆಗೆ ಏನಾಗ್ತಾ ಇದೆ, ಈ ಲಸಿಕೆನ ಚರ್ಮದಲ್ಲೇ ಕೊಡ್ತಾ ಇದೆ, ಇಂಟ್ರಾಡರ್ಮಲ್, ಇಂಟ್ರಾಡರ್ಮಲ್ ಅಂತಂದ್ರೆ ಚರ್ಮದಲ್ಲೇ ಕೊಡೋದು. ಇದರಿಂದ ಸಾಕಷ್ಟು ಲಸಿಕೆ ಉಳಿತಾಯನೂ ಆಗ್ತಾ ಇದೆ, ಮತ್ತು ಇದು ತುಂಬಾ ಪ್ರಭಾವಶಾಲಿ ಆಗ್ತಾ ಇದೆ. ಒಂದು ನಮಗ ಆಂಟಿಬಾಡಿ ಪ್ರೊಡಕ್ಷನ್, ಪ್ರತಿಕಾಯಗಳ ಉತ್ಪಾದನೆ ದೇಹದಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಡಾಕ್ಟರ್, ಈಗ ಒಂದು ವಿಚಾರ ನಾವು ಕೇಳ್ಕೊತ ಬಂದೀವಿ, ನಾಯಿ ಏನು ಕಡಿತದಲ್ಲ, ನಾಯಿ ಏನು ಕಡಿತಲ್ಲ, ಕಡಿದ ನಂತರ ಅದನ್ನ ನಾವು ಗಮನಿಸ್ತಾ ಇರಬೇಕು ಅಂತ ಹೇಳಿ, ಅದನ್ನ ಕಾಯಬೇಕು ಅಂತ ಹೇಳಿ ನಾಯಿಯನ್ನ, ಅದರೊಳಗೆ ಏನಾದ್ರೂ ಲಕ್ಷಣಗಳು ಕಾಣಿಸ್ತಾವ ಹೆಂಗ ಅನ್ನುವಂತಹ ವಿಚಾರ ಕೂಡ ನಾವು ನೋಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ, ಯಾವ ರೀತಿ ಇದು ಸರಿ ಅಂತೀರಿ? ಹೌದು, ಈಗ ನಮಗೆ ಯಾವ್ದಾರ ಒಂದು ನಾಯಿ ಕಡಿತ ಅಂತ ತಿಳ್ಕೊಳ್ರಿ, ನಾವು ಆ ನಾಯಿನ ಸರಿಯಾಗಿ ಗಮನಿಸ್ತಿರ್ಬೇಕು. ಇದಕ್ಕೆ ಕಾರಣ ಏನಂತಂದ್ರ, ಈಗ ಕಡಿತದಿಗಿಂತ 10-14 ದಿನ ಮುಂಚಿನ ವೈರಸ್ ಜೊಲ್ಲಿನೊಳಗ ಸ್ರವಿಸಲ್ಪಡಬಹುದು, ಆಮೇಲೆ ಅದಕ್ಕೆ ಲಕ್ಷಣ ಬರಬಹುದು. ಈ ವೀಕ್ಷಣೆ ಅವಧಿಯೊಳಗ ಪ್ರಾಣಿಗಳಿಗೆ ರೋಗ ಲಕ್ಷಣ ಕಂಡು ಬಂದಿದ್ದಲ್ಲಿ ಅವಕ್ಕೆ ರೇಬಿಸ್ ಇಲ್ಲ ಅಂತ ತಿಳಿಬಹುದು. ಅಂದ್ರೆ ಈಗ 10-14 ದಿನ ನಾವು ನೋಡ್ಬೇಕು, ಯಾವ್ದು ಲಕ್ಷಣ ಬಂದಿಲ್ಲ ಅಂದ್ರೆ ಅದಕ್ಕೆ ರೇಬಿಸ್ ಇಲ್ಲ ಅಂತ ನಾವು ತಿಳ್ಕೋಬೇಕು. ಅಂದ್ರೆ ಕೆಲವೊಮ್ಮೆ ವೈರಸ್ ಇದ್ದಾಗ ಸಹಿತ ಲಕ್ಷಣಗಳು ಗೊತ್ತಾಗಂಗಿಲ್ಲ, ಆಮೇಲೆ ಅವು ಅಭಿವೃದ್ಧಿ ಆಗಬಹುದು. ಅದೇ ಹೇಳ್ತಾ ಇದ್ದೀನಿ, ಆ ಲಕ್ಷಣ ಬರೋಕ್ಕಿಂತ 14 ದಿವಸ ಮುಂಚೆನೆ ವೈರಸ್ ಪ್ರಾಣಿಗಳ ಜೊಲ್ಲೊಳಗೆ ಇರಬಹುದು. ಅದರ ಸಲುವಾಗಿ ನಾವು ಪ್ರಾಣಿಗಳನ್ನ ಸರಿಯಾಗಿ ಗಮನಿಸ್ತಾ ಇರಬೇಕು, ಕನಿಷ್ಠ 14 ದಿನ ಗಮನಿಸಬೇಕು. ರೋಗ ಲಕ್ಷಣ ಇಲ್ಲ ಅಂತಂದ್ರೆ ಅದಕ್ಕೆ ರೇಬಿಸ್ ಇಲ್ಲ ಅಂತ ನಾವು ತಿಳ್ಕೋಬೇಕು. ರೋಗ ಲಕ್ಷಣ ಬಂದ್ರೆ ನಮ್ಮ ಚಿಕಿತ್ಸೆ ಸರಿಯಾಗಿ ತಗೋಬೇಕು. ಅಡ್ಡಿಲ್ಲ ಡಾಕ್ಟರ್, ಈಗ ನಾವು ರೇಬಿಸ್ ನಿಂದ ರಕ್ಷಣೆ ಪಡಿಬೇಕು ಅಂತಂದ್ರ ಈ ಕಡೆ ಪ್ರಾಣಿಗಳಿಗೂ ಕೂಡ ನಾವು ಉಪಚಾರ ಮಾಡಬೇಕು, ಆಮೇಲೆ ಅಕಸ್ಮಾತ್ ಕಡಿತು ಅಂತಂದ್ರ ಅವಾಗ ಮಾನವರಿಗೂ ಸಹಿತ ಉಪಚಾರ ಮಾಡಬೇಕಾಗ್ತದ. ಪ್ರಾಣಿಗಳಿಗೆ ಯಾವ ರೀತಿಯಾದಂತಹ ಒಂದು ಉಪಚಾರ ಅಂತಿದ್ರೆ, ಪ್ರಾಣಿಗಳಂತಂದ್ರೆ ವಿಶೇಷವಾಗಿ ನಾವು ನಾಯಿಗಳ ಒಂದು ಕಾಳಜಿ ತಗೋಬೇಕು. ನಾಯಿಗಳಿಗೆ ರೇಬಿಸ್ ಲಸಿಕೆ ಹಾಕಿಸ್ಬೇಕು, ಮತ್ತೆ ಅವುಗಳ ಲಸಿಕೆ ದಾಖಲೆ ಸರಿಯಾಗಿ ಇಡಬೇಕು. ಮತ್ತೆ ಇತರೆ ಪ್ರಾಣಿಗಳಿಗೆ ನಾಯಿ ಕಡಿದಾದ ನಂತರ ಈ ಮುಂಚೆ ಹೇಳದಂಗೆ ನಾವು ಲಸಿಕೆ ಹಾಕಿಸಬಹುದು. ವಿಶೇಷವಾಗಿ ನಾಯಿಗಳಲ್ಲಿ ನಾವು ಆಂಟಿ ರೇಬಿಸ್ ವ್ಯಾಕ್ಸಿನ್, ನಾಯಿ ಕಡಿತದ ಒಂದು ಲಸಿಕೆ ಹಾಕ್ಸಿರ್ಬೇಕು, ಅದರದ್ದು ಒಂದು ದಾಖಲೆಯನ್ನ ಇಡಬೇಕು. ಈಗ ಜಾನುವಾರುಗಳಿಗೆ ಅದನ್ನ ಹಾಕ್ಸೋದಕ್ಕೆ ಬರ್ತದಂತೀರಿ? ಜಾನುವಾರುಗಳಿಗೂ ಹಾಕಿಸ್ಬಹುದು, ಜಾನುವಾರುಗಳಿಗೂ. ಆದ್ರೆ ಸಾಮಾನ್ಯವಾಗಿ ನಾವು ನೋಡೋದಿಲ್ಲ ಅದನ್ನ ಹಾಕ್ಸೋದು, ಅಷ್ಟು ಅವಶ್ಯಕತೆ ಇರುವುದಿಲ್ಲ ಇರುವುದಿಲ್ಲ. ಹಂಗಾಗಿ ನಾಯಿಗಳಿದ್ದು ಅಂತಂದ್ರೆ ನಾಯಿಗಳಿಗೆ ಮಾತ್ರ ಹಾಕ್ಸೋದು ಬಹಳ ಒಳ್ಳೇದು ಮತ್ತು ಸುರಕ್ಷಿತ ಇರುತ್ತೆ. ಹೌದು, ಮತ್ತೆ ನಾಯಿಗಳಲ್ಲೇ ನೋಡ್ರಿ, ನಾಯಿ ಕಡಿತವು, ಈಗ ಹಸು ಎಮ್ಮೆಗಳಿಗೆ ಐತಲ್ಲ, ನಾಯಿ ಎಲ್ಲಿ ಕಡಿತದ? ಈಗ ಮುಖಕ್ಕೆ ನಾಯಿ ಕಡಿತದ, ಅಥವಾ ಕಾಲಿಗೆ ನಾಯಿ ಕಡಿತದ. ಈಗ ಅಂತವೆಲ್ಲಿ ಕಡದಲ್ಲಿ ತಕ್ಷಣ ನಾವು ಚಿಕಿತ್ಸೆ ಕೊಡಿಸ್ಕೋದು ಬಹಳ ಮುಖ್ಯ. ಅಡ್ಡಿಲ್ಲ, ಈಗ ನಮ್ಮ ರೋಗ ನಿಧಾನ ಮಾಡೋದಕ್ಕೆ ಎಲ್ಲೆಲ್ಲಿ ವ್ಯವಸ್ಥೆಗಳಂತೀರಿ? ಈಗ ಪಶು ಮಹಾವಿದ್ಯಾಲಯ ಬೀದರ್ ಇದೆ, ಅದನ್ನ ಬಿಟ್ಟರೆ ಬೇರೆ ಎಲ್ಲಿ ನಮ್ಮ ಪಶು ಸಂಗೋಪನಾ ಇಲಾಖೆ ಒಳಗ ಇದ್ರ ವ್ಯವಸ್ಥೆ ಅದನ್ನ ಹೆಂಗ? ಈಗ ನಿಮ್ಮ ಒಂದು ಹತ್ತಿರದ ಪಶು ಚಿಕಿತ್ಸಾಲಯಗಳಲ್ಲಿ ಪಶುವೈದ್ಯರು ಈ ರೋಗವನ್ನು ಪತ್ತೆ ಹಚ್ಚಬಹುದು. ಈ ರೋಗ ಲಕ್ಷಣಗಳ ಮೇಲೆ ಪತ್ತೆ ಹಚ್ತಾರೆ. ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಲ್ಯಾಟ್ರಲ್ ಫ್ಲೋಸಿ ಕಿಟ್ಸ್ ಇವೆಲ್ಲ ಲಭ್ಯ ಇದಾವು. ಇವನ್ನ ಉಪಯೋಗಿಸಿ ಪಶುವೈದ್ಯರು ಕಂಡುಹಿಡಿಯಬಹುದು. ಮತ್ತೆ ಅವಶ್ಯಕತೆ ಬಿದ್ದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಈ ಮೆದುಳಿನ ಮಾದರಿಯನ್ನ ರೇಬಿಸ್ ಪತ್ತೆ ಹಚ್ಚುವ ಪ್ರಯೋಗಾಲಯಕ್ಕೆ ಕಳಿಸಬಹುದು. ಈ ರೇಬಿಸ್ ಪತ್ತೆ ಹಚ್ಚುವ ಪ್ರಯೋಗಾಲಯ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಇದೆ. ಇದರ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಇದು ಭಾರತದ ಏಕೈಕ ರೇಬಿಸ್ ಪತ್ತೆ ಹಚ್ಚುವ ಪ್ರಯೋಗಾಲಯವಾಗಿದೆ. ಈ ರೀತಿ ನಾವು ರೇಬಿಸ್ ಅನ್ನ ಗೊತ್ತಿಡಬಹುದು. ಈಗ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಈ ರೇಬಿಸ್ ಬಗ್ಗೆ ನಾವು ಒಂದು ಮಾತು ಹೇಳಬೇಕು ಅಂತಂದ್ರೆ ಏನ್ ಹೇಳ್ತೀರಿ ಅವರಿಗೆ? ಕೊನೆಯದಾಗಿ ಹೇಳಬೇಕಂತಂದ್ರೆ ರೇಬಿಸ್ ಒಂದು ಮಾರಣಾಂತಿಕ ಕಾಯಿಲೆ. ಇದಕ್ಕೆ ಚಿಕಿತ್ಸೆ ಇಲ್ಲ, ಲಸಿಕೆ ಒಂದೇ ದಾರಿ. ಹೀಗಾಗಿ ನಾಯಿಗಳಿಗೆ ಲಸಿಕೆ ಹಾಕಿಸಬೇಕು, ಬೀದಿ ನಾಯಿಗಳ ಸಂಖ್ಯೆಯನ್ನ ಹತೋಟಿಯೊಳಗಿರಬೇಕು, ಇಂತಹ ಹೆಚ್ಚಿನ ಕೆಲಸಗಳಾಗಬೇಕು. ನಾಯಿ ಕಡಿತದ ತಕ್ಷಣ ಲಸಿಕೆ ಮತ್ತು ಇತರ ಉಪಚಾರ ಮಾಡಬೇಕು. ಮತ್ತೆ ಎಲ್ಲಾ ಸಂಬಂಧ ಪಡುವ ವ್ಯಕ್ತಿಗಳಿಗೆ, ಜನರಿಗೆ, ಸಮುದಾಯಕ್ಕೆ ಈ ಮಾಹಿತಿ ತಲುಪಿಸಬೇಕು. ಒಳ್ಳೆಯದು ಡಾಕ್ಟರ್ ಅರುಣ್ ಖರಾಟೆ ಅವರೇ, ತಾವು ರೇಬಿಸ್ ಬಗ್ಗೆ ಬಹಳಷ್ಟು ಒಳ್ಳೆ ವಿಚಾರಗಳನ್ನ ಹೇಳಿದ್ದೀರಿ. ನಮ್ಮ ಸಾರ್ವಜನಿಕರಾಗಲಿ ಅಥವಾ ರೈತರಾಗಲಿ ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನ ತಗೊಳ್ಬೇಕು ಅಂತ ಹೇಳಿ, ಯಾರಾದರೂ ತಮಗೆ ಸಂಪರ್ಕ ಮಾಡಬೇಕು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೇಳಬೇಕು, ಅಥವಾ ಪಶು ಆರೋಗ್ಯದ ಬಗ್ಗೆ ತಮಗೇನಾದರೂ ಚರ್ಚೆ ಮಾಡಬೇಕು ಅಂತಂದಾಗ ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? ನನ್ನ ಮೊಬೈಲ್ ಸಂಖ್ಯೆ 9936 79897. ಆತ್ಮೀಯರೇ, ಡಾಕ್ಟರ್ ಕರಾಟೆ ಅವರ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9739679897 ಈ ನಂಬರನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಡಾಕ್ಟರ್ ಅರುಣ್ ಖರಾಟೆ ಅವರೇ. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ಮತ್ತು ಶ್ರೋತೃಗಳಿಗೆ ರೇಬಿಸ್ ಅನ್ನುವಂತಹ ರೋಗದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯವನ್ನು ಮಾಡಿದ್ದೀರಿ, ಯಾವ ರೀತಿ ನಾವು ಅದರಿಂದ ದೂರ ಇರಬಹುದು ಮತ್ತು ಯಾವ ರೀತಿ ಅದರಿಂದ ಸುರಕ್ಷಿತವಾಗಿ ಉಪಚಾರ ಕ್ರಮಗಳನ್ನು ಕೈಗೊಂಡು ಆರಾಮಿರಬಹುದು ಅನ್ನೋದ್ರ ಬಗ್ಗೆ ತಾವು ಒಳ್ಳೆ ಮಾಹಿತಿಯನ್ನ ನೀಡಿದ್ದೀರಿ. ಇದರ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಬೇಕು. ವಿಶೇಷವಾಗಿ ಏನು ಮಹಾನಗರ ಪಾಲಿಕೆಯವರು ಇರ್ತಾರಲ್ಲ, ಅವರು ಕೂಡ ಇದರೊಳಗೆ ವಿಶೇಷವಾದಂತಹ ಒಂದು ಆಸ್ಥೆಯನ್ನ ವಹಿಸಿ ಸೌಲಭ್ಯಗಳನ್ನ ಸಾರ್ವಜನಿಕರಿಗೆ ಒದಗಿಸುವಂತಹ ಒಂದು ಕಾರ್ಯವನ್ನ ಮಾಡಬೇಕು. ಇಲ್ಲಿ ತನಕ ಇದರ ಬಗ್ಗೆ ತಾವು ಸಂವಾದ ಮಾಡಿ ಹೇಳಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ರೇಬಿಸ್ ರೋಗದ ಹತೋಟಿ ಕ್ರಮ ಕುರಿತು ಬೀದರ್ನ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಖರಾಟೆ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ರೇಬಿಸ್ ರೋಗದ ಹತೋಟಿ ಕ್ರಮ ಈ ಕುರಿತು ಬೀದರ್ನ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಖರಾಟೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ಶಿಶುನಾಳ ಶರೀಫರ ಕೆಲವು ಗೀತೆಗಳು. ಲೋಕದ ಕಾಳಜಿ ಮಾಡಬೇಕಂತೇನೆ, ಲೋಕದ ಕಾಳಜಿ ಮಾಡಬೇಕಂತೇನೆ, ಲೋಕದ ಕಾಳಜಿ ಮಾಡಬೇಕಂತೇನೆ, ಲೋಕದ ಕಾಳಜಿ ಮಾಡಬೇಕಂತೇನೆ. ಯಾರು ಬ್ಯಾಡ ಮಾಡಬೇಕು. ಲೋಕದ ಕಾಳಜಿ ಮಾಡದೆ ಲೋಕದ ಕಾಳಜಿ ಮಾಡದೆ ಏನು ಮಾಡುವುದು ಒಂದು ಗಳಗಿಸಂತೆ ಮೇಲೆ ಮನೆ ಮಾಡಿ ಇರುಬಾಳ ಜೋಕಿ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ